ಶಾಂತಿ ಶಾಂತಿ ಭದ್ರಂ ಪಶ್ಯೇಮೇವೈ ಸ್ವಸ್ತಿ ನ ಪೂಷಾ ವಿಶ್ವೇದಸ್ತಿ ನಾಕ್ಷೋಪರಿಷ್ಟೇ ಸ್ವಸ್ತಿ ನೋ ಬೃಹಸ್ಪತಿ ದಾತು ಓಂ ಶಾಂತಿ ಶಾಂತಿ ಶಾಂತಿ. ಫಲಶ್ರುತಿಯನ್ನು ಹೇಳಿದ್ದು ಅಷ್ಟೊಂದು ಮುಖ್ಯತ ಬಂದಿಲ್ಲ, ಅದಕ್ಕೆ ಅಷ್ಟು ಮುಖ್ಯತ ಕೊಡಬಾರ್ದು ಅನ್ನೋಂಥದ್ದು ಇಲ್ಲಿ ಅಂತರ ಅರ್ಥ. ಆತ್ಮವಿಚಾರದ ಜ್ಞಾನವನ್ನ ಸ್ಪಷ್ಟತೆಯನ್ನು ಹೊಂದುವುದು ಬಾಕಿ ಇದೆ, ಅದು ನಮ್ಮ ಹೃದಯದಲ್ಲಿ. ವಿಶ್ವ ಅನ್ನುವಂತಹ ಜೀವನ ಜ್ಞಾನವನ್ನು ಹೊಂದುವುದರಿಂದ ನಮಗೆ ಈ ಫಲ ಉಂಟಾಗುತ್ತದೆ ಅನ್ನೋ ಕಡೆಗೆ ನಾವು ಪ್ರವೃತ್ತಿ ಇರುವಾಗ ಆತ್ಮನ ವಿಷಯದಲ್ಲಿ ಸ್ಪಷ್ಟತೆಯ ಬಂಧವ ಪ್ರವೃತ್ತಿ ಇರಬೇಕೆ ವಿನಃ ಹೀಗೆ ನಾನು ಉಪಾಸನ ಮಾಡಿದ್ದಾದ್ರೆ ಅಥವಾ ಹೀಗೆ ತಿಳ್ಕೊಳ್ಳುತ್ತಾದ್ರೆ ಹೀಗೆ ಅರ್ಥ ಮಾಡ್ಕೊಂಡಿದ್ದಾದ್ರೆ ನನಗೆ ಇಂಥ ಫಲ ಪ್ರಾಪ್ತಿ ಆಗುತ್ತೆ ಅನ್ನೋ ವಿಷಯದಲ್ಲಿ ಜಾಸ್ತಿ ಲಕ್ಷ್ಯ ಇಲ್ಲ. ಹೇಳಿದಾರಲ್ಲ ಉಪನಿಷತ್ನಲ್ಲಿ ಸ್ತುತ್ಯರ್ಥವಾಗಿ ಹರೇ ಕೃಷ್ಣ ಚಾಪಿ ಕೊಡುವಂತೆ ಇನ್ನು ವಿಶ್ವನ ವಿಷಯ ಹೋಗುವ ನಂತರ ನಿಮ್ಮ ತೈಜಸ್ಸಿನ ವಿಚಾರವಾಗಿ ಸ್ವಪ್ನಸ್ಥಾನಸ್ತೈಜಸ ಉಕಾರ ಸ್ವಪ್ನಸ್ಥಾನಸ್ತೈಜಸ ಉಕಾರ ಮಾತ್ರ ಉತ್ಕರ್ಷಾದೇ ಮಾತ್ರ ಉತ್ಕರ್ಷಾದ ಉಭಯತ್ವಾದ ಉಭಯತ್ವಾದ ಉತ್ಕರ್ಷತಿ ಉತ್ಕರ್ಷತಿ ಅವೈಜ್ಞಾನ ಸಂತತಿ ಅವೈಜ್ಞಾನ ಸಂತತಿ ಸಮಾನಶ್ಚ ಸಮಾನಶ್ಚ ಭವಸಿ ನಾಸ್ಯ ಬ್ರಹ್ಮವಿದ ಭವಸಿ ನಾಸ್ಯ ಬ್ರಹ್ಮವಿದ ಕುಲೇ ಭವತಿ ಯಜೀವಂ ವೇದ ಕುಲೇ ಭವತಿ ಯಜೀವಂ ವೇದ ಛಂದಸ್ಸಿಲ್ಲ ನಾನೇನು ಛಂದಸ್ಸಿಲ್ಲ ಗದ್ಯ ಭಾಗ ಇದೆ ಸ್ವಪ್ನಸ್ಥಾನ ಸ್ಥಾನ ಸ್ವಪ್ನಸ್ಥಾನ ತೈಜಸ ಉಕಾರ ದ್ವಿತೀಯ ಮಾತ್ರ ಉತ್ಕರ್ಷಾದ ಉಭಯತ್ವಾದ ಉತ್ಕರ್ಷತಿ ಹ ವೈ ಜ್ಞಾನ ಸಂತತಿ ಸಮಾನಶ್ಚ ಭವತಿ ನ ಅಸ್ಯ ಬ್ರಹ್ಮವಿತ್ ಕುಲೇ ಭವತಿ ನ ಅಸ್ಯ ಅಬ್ರಹ್ಮವಿತ್ ಕುಲೇ ಭವತಿ ಯದೇವಂ ವೇದ ಅಸ್ಯ ಕುಲೇ ಇವನ ಕುಲದಲ್ಲಿ ಅಬ್ರಹ್ಮವಿತ್ ಜ್ಞಾನ ಸಾಧನೆಯನ್ನು ಜ್ಞಾನವನ್ನು ಹೊಂದದೇ ಇದ್ದವರು ಜ್ಞಾನ ಸಾಧನೆಯಲ್ಲಿ ತೊಡಗದೇ ಇದ್ದವರು ಸಾಧಕರಲ್ಲದೇ ಇದ್ದವರು ವೈರಾಗ್ಯವನ್ನು ಹೊಂದದೇ ಇದ್ದವರು ಸನ್ಯಾಸವನ್ನು ಹೊಂದದೇ ಇದ್ದವರು ಇಂಥವ್ರ ಮನೇಲಿ ಹುಟ್ಟೋದೇ ಇಲ್ಲ. ಅಂದರೆ ಎಲ್ಲ ಅಧ್ಯಾತ್ಮದಲ್ಲಿ ಅಧಿಕಾರಿಗಳಾದವರು ಹುಟ್ಟುತ್ತಾರೆ, ಅಧಿಕಾರಿಗಳಾದವರು ಹುಟ್ಟದವರು ಅಧಿಕಾರದ ಪ್ರಯತ್ನವನ್ನು ಮಾಡುವಂಥವರಾದರೂ ಹುಟ್ಟುತ್ತಾರೆ, ಅಂತಹ ಸಾಧಕರು ಹುಟ್ಟುತ್ತಾರೆ ಅಂತ ಒಂದು ಮಾತು. ಆದರೂ ಕೂಡ ಅಲ್ಲದ ಮೇಲೆ ಜಾಸ್ತಿ ಲಕ್ಷ ಇರಬಾರ್ದು. ಹಾಗೆ ಏನೇನು ಲಕ್ಷ? ತುಲ್ಯ ಆತ್ಮ ಸ್ವಪ್ನ ಸ್ಥಾನ ತೈಜಸ. ಸ್ವಪ್ನ ಸ್ಥಾನ ಜಾಗೃತ ಸ್ಥಾನದಿಂದ ನಾವು ಸ್ವಪ್ನ ಸ್ಥಾನಕ್ಕೆ ಏನು ಪ್ರವೇಶ ಮಾಡ್ತೀವಿ, ಅಲ್ಲಿ ಪ್ರವೇಶ ಮಾಡಿದವನ ಹೆಸರು ತೈಜಸ. ಈಗ ಈ ಸ್ವಪ್ನ ಸ್ಥಾನದಿಂದ ಅವನು ತೈಜಸನಾಗಿ ಹೋಗ ಪ್ರಯಾಣ ಮಾಡುವಾಗ ಅವನ ಜೊತೆಗೆ ತನ್ನ ಮಗನ ಹೆಸರು ಬಿಟ್ಟುಕೊಟ್ಟು ಎರಡನೇ ಹೆಸರು ತಗೋತಾನೆ. ಎರಡನೇ ಹೆಸರು ಯಾವುದು? ತೈಜಸ. ಮೊದಲನೇ ಮಾತ್ರ ಅದು ಎರಡನೇ ಮಾತ್ರದಲ್ಲಿ ಪರಿವರ್ತನೆ ಆಗ್ತದೆ. ಮೊದಲನೇ ಮಾತ್ರ ಯಾವುದು? ಆ ಮಾತ್ರ ಉಕಾರದಲ್ಲಿ ಉಕಾರ ದ್ವಿತೀಯ ಮಾತ್ರ ಅದು ಪರಿವರ್ತನೆ ಆಗ್ತದೆ. ಮರಿಬೇಡಿ, ಅಕಾರವು ತನ್ನನ್ನು ತಾನು ಕಳೆದುಕೊಳ್ಳದೆ ಉಕಾರವಾಗಿರ್ತದೆ. ಹೀಗಾಗಿ ದಿ ಎಕ್ಸ್ಟೆನ್ಷನ್ ಆಫ್ ಅಕಾರ ಈಸ್ ಉತ್ಕರ್ಷ. ಅಕಾರ ಏನು ಉತ್ಪತ್ತಿ ಆಯಿತು, ಆ ಅಕಾರ ಉತ್ಪತ್ತಿ ಆಗುವುದರ ಜೊತೆ ಜೊತೆಗೇ ಅದು ಉಕಾರದಲ್ಲಿ ಪರಿವರ್ತನೆ ಬರುತ್ತದೆ. ಅಕಾರವು ಉಕಾರದಲ್ಲಿ ಪರಿವರ್ತನೆ ಬರುತ್ತದೆ. ಆ ಉಕಾರ ಮಾತ್ರ ಉತ್ಕರ್ಷ. ಉಭಯತ್ವ ಬಂದಾಗ ವಾ ಇದೆ ನೋಡಿ, ಉತ್ಕರ್ಷ ಉಭಯತ್ವ ವಾ ಉತ್ಕರ್ಷ. ಉಭಯತ್ವ ವಾ ಉತ್ಕರ್ಷ ಇಷ್ಟಿದೆ. ಉಭಯತ್ವ ಉತ್ಕರ್ಷತಿ ಅಲ್ಲ, ಉಭಯತ್ವ ವಾ ಉತ್ಕರ್ಷತಿ. ಅಂದ್ರೆ ಒಂದು ಉತ್ಕರ್ಷದಿಂದ ಅಥವಾ ಉಭಯ. ಏನು ಉಭಯ? ವಿಶ್ವ ಪ್ರಾಜ್ಞ ಇವರ ಮಧ್ಯದಲ್ಲಿದ್ದ ವಿಶ್ವ ಮತ್ತು ಪ್ರಾಜ್ಞ ಈಕರಿಗೆ ಎಚ್ಚರವೂ ಇಲ್ಲ ಪೂರ್ಣ, ಈಕರಿಗೆ ನಿದ್ರೆಯೂ ಇಲ್ಲ. ಅದೇನು ಸ್ವಲ್ಪ ನಿದ್ರೆ ಸ್ವಲ್ಪ ಸ್ವಲ್ಪ ಎರಡು ಕೂಡಿಸಿದ್ರೆ ಸ್ವಪ್ನ. ಸ್ವಪ್ನದಲ್ಲಿ ವಿಷಯ ವಸ್ತುಗಳು ಎಚ್ಚರ ಇದೆಯೋ ಇಲ್ಲೋ ಸಕಟ್ಟಿ ಪೂರ್ಣ ಸ್ವಲ್ಪ ನಮ್ಮ ಮಾತುಗಳು ಚತುರ್ಥ ಇವತ್ತು ಬೇಸ ಮಾಡ್ಕೋಬೇಡಿ. ಅದು ಹಂಗೆ ಅದು 24 ತಾಸು ಚತುರ್ಥದೇ ಮರ್ಸಲಿ. ಹಿಂಗೆ ಮಾತಾಡಿದ್ರೆ ಸ್ವಾಮಿ ಅನ್ಬೇಡಿ ಗೊತ್ತಾ, ಅದು ಹಂಗೆ ಹಿಂಗೆ ಆಗಂದ್ರೆ ಅದು ಹಂಗೆ ಮಾತ್ರ. ಉತ್ಕರ್ಷಾತ್ ಉಭಯತ್ವಾತ್ ವಾ ಉತ್ಕರ್ಷತಿ. ಉಭಯತ್ವ ಉತ್ಕರ್ಷತಿ ಅದೇನ್ ಮಾಡ್ತದೆ? ಎರಡು ಮಧ್ಯದಲ್ಲಿ ಇದೆ. ಈ ಕಡೆಗೆ ನಿದ್ರೆ ಇರಲಿಲ್ಲ, ಈ ಕಡೆಗೆ ಪೂರಾ ಎಚ್ಚರಗಳಿಲ್ಲ. ಎಚ್ಚರದ ವಿಷಯಗಳ ಅನುಭವಗಳು ಎಲ್ಲಿ ತಮ್ಮದೇ ಆದ ಲೋಕವನ್ನು ಸೃಷ್ಟಿಸಿಕೊಂಡಿರುತ್ತವೆಯೋ ಅದಕ್ಕೆ ಕನಸು ಎಂದು ಹೇಳುತ್ತಾರೆ. ಈ ಲೋಕ ನಾವು ಸೃಷ್ಟಿಸಿದ್ದಲ್ಲ, ಅದರ ಕನಸಿನ ಲೋಕ ನಾವೇ. ಅದರ ಯಜಮಾನ ಯಾರು? ಅದರ ಡೈರೆಕ್ಟರ್ ಯಾರು? ಅದರಲ್ಲಿರೋ ಆಕ್ಟರ್ ಯಾರು? ರಥ ಕುದುರೆ ನಾನೇ ಕುದುರೆಯಾಗಿ ನಾನೇ ರಥದಲ್ಲ, ನಾನೇ ಸಾರಥಿಯಾಗಿ ನನ್ನ ರಥವನ್ನ ನನ್ನ ರಸ್ತೆಯಲ್ಲಿ ನಾನೇ ಡ್ರೈವ್ ಮಾಡಿಕೊಂಡು ಹೋಗ್ತೇನೆ. ಇಲ್ಲೋ ಹಂಗೆ ಈಶ್ವರನೇ ಸೃಷ್ಟಿ ಮಾಡಿ, ಈಶ್ವರನೇ ಡೈರೆಕ್ಟರ್ ಆಗಿ, ಈಶ್ವರನೇ ಎಲ್ಲ ನೋಡಿಕೊಂಡು ಈ ರಥವನ್ನ ತಗೊಂಡೋಗ್ತಾ ಇದ್ದಾನೆ. ಹೌದಾ? ಆದ್ರಿಂದ ಅವನು ಬಡ ಈಶ್ವರ, ನಾವೇನು ಸಾಮಾನ್ಯ ಅಲ್ಲ, ನಾವು ಚೋಟ ಈಶ್ವರ. ಈ ಜಗತ್ತಿಗೆ ಅವನು ಊನರಾದ್ರೆ ನಮ್ಮ ಕನಸಿಗೆ ನಾವು ಊನರು, ನಾವೇ ಯಜಮಾನರು. ಹೇಳ್ತಾರೆ ಅವನು ಎರಡರ ಮಧ್ಯದಲ್ಲಿದ್ದಾನೆ, ಕಡೆಗೆ ಎಚ್ಚರದಲ್ಲಿಯೂ ಇಲ್ಲ, ಈ ಕಡೆಗೆ ಗಾಢವಾದ ನಿದ್ರೆಯಲ್ಲಿಯೂ ಇಲ್ಲ. ಈ ಎರಡು ಮಧ್ಯದಲ್ಲಿದ್ದಾನಲ್ಲ ವಾಸನಾ ಸಹಿತವಾಗಿ. ಅದಕ್ಕೆ ಆ ಶಬ್ದ ತಂದರೆ ಉಭಯತ್ವಾದ ಉತ್ಕರ್ಷತೆ ಹೋಗಿ. ಇಂತಹ ಸ್ಪಷ್ಟತೆಯನ್ನು ಯಾರು ನಂಬುತ್ತಾರೋ ಅವರು ಜ್ಞಾನ ಸಂತತಿ ಸಮಾನಶ್ಚ ಭವತಿ. ಅವರು ಎಲ್ಲರಲ್ಲಿಯೂ ಸಮಾನತ್ವವನ್ನು ಕಾಣ್ತಾರೆ, ಅದು ಜ್ಞಾನ ಸಂತತಿಯನ್ನು ಹೊಂದಿರುತ್ತಾರೆ. ಅಸ್ಯ ಬ್ರಹ್ಮ ಅಬ್ರಹ್ಮವಿದ್ದ ಕುಲೇ ಅಸ್ಯ ಕುಲೇ ಅಬ್ರಹ್ಮವಿದ್ದ ನ ಭವತಿ ಅನ್ವಯ ನೋಡ್ಕೊಂಡು ಅಸ್ಯ ಕುಲೇ ಅಬ್ರಹ್ಮವಿದ್ದ ನ ಭವತಿ ಯಹ ಏವಂ ವೇದ. ಈ ಜ್ಞಾನವನ್ನು ಯಾರು ಹೊಂದಿರುತ್ತಾರೋ ಅವರು ಸಾಧಕರಲ್ಲ, ಅವರ ಮನೆಯಲ್ಲಿ ಅವರ ಕುಲದಲ್ಲಿ ಸಾಧಕರಲ್ಲದೇ ಇದ್ದವರು ಹುಟ್ಟೋದಿಲ್ಲ. ಯಾರ ಕುಲದಲ್ಲಿ ಯಾರು ಈ ಸ್ಪಷ್ಟತೆಯನ್ನು ಈ ಜ್ಞಾನವನ್ನು ಹೊಂದಿರುತ್ತಾರೋ ಅವರ ಕುಲದಲ್ಲಿ ಅವರ ಮನೆತನದಲ್ಲಿ ಹೌದಾ, ಅವರ ಡೈನಾಸ್ಟಿ ಒಳಗೆ ಹುಟ್ಟೋದಿದ್ದಾರೆ. ಮುಂದೆ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಸಾಧಕರಾಗಿ ಹುಟ್ಟುತ್ತಾರೆ. ವಿಶಾಲಾಕ್ಷಮ್ಮ ಪುಲೆ ವಿಚಿತ್ರ ನೋಡಿದ್ದು ಹೊರಗಿನಿಂದ ಬಂದವರು ಅದೇ, ಹುಟ್ಟಿದವರು ಅದೇ, ಅವರಿಗೆ ಹುಟ್ಟಿದವರು ಅದೇ. ಎಕ್ಸೆಪ್ಟ್ ಶ್ರೇಯಸ್ ಯಾರಿಗೆ ಗೊತ್ತ, ಒಂದೊಂದು ಇರ್ಬೋದು. ಇನ್ನ ಇನ್ನ ಎಂತ ಎಂತ ಪುಷ್ಪ ಅಂತಾರ ನಾಗಿನಿಂದ ಪುಷ್ಪ ಬೀಜ ತೆಗೆ ಜಲ್ದಿ ಜಲ್ದಿ ಸ್ಪ್ರೌಟ್ ಆಗೋದಿಲ್ಲ. ಆರು ವರ್ಷ ಬೇಕಾದ್ರೆ ನಾಗಲಿಂಗ ಪುಷ್ಪ ಆ ಮರ ಇಷ್ಟು ಇಷ್ಟು ದೊಡ್ಡದ ಬೀಜ ಸಣ್ಣ ಪುಟ್ಟ ಬೀಜ ಎಷ್ಟು ದೊಡ್ಡದು. ಆ ಬೀಜ ನೆಲಕ್ಕೆ ಹಾಕಿ ಅದು ಗುರುತು ಇದು ಹೋದ್ರೆ ಗೊತ್ತಿಲ್ಲ. ಯಾಕೆಂದ್ರೆ ಜಲ್ದಿ ಇದು ಚಿರೋದೇ ಇಲ್ಲ, ಮಳೆ ಕೊಡಿಯೋದೇ ಇಲ್ಲ. ಆರು ವರ್ಷ ಆದ್ಮೇಲೆ ಮಳೆ ಕೊಡ್ತಾರೆ. ನಮಗೆ ಅದು ಎಷ್ಟು ಎಷ್ಟು ಪ್ರಾಸೆಸ್ ನಡೀತಿರ್ಬೋದು ಅದು. ಹಂಗೆ ಸ್ಪೇಸ್ ಬಂದಿಲ್ಲ ಬಂದಿಲ್ಲ ಅಷ್ಟೇ. ಅವನ ಹೆಂಡತಿಗೆ ವೇದಾಂತದ ಕೆಲವು ಲಕ್ಷಣಗಳಿವೆ, ಆದರೆ ಅದಕ್ಕೆ ಪರಿಸರ ಇಲ್ಲ. ಪರಿಸರ ಅತ್ತೆ ಮಾವನಿಂದ ಬರಂಗಿಲ್ಲ. ಕೀಲಿ ಯಾಕೆ ಹೋಗಿದೆ ಕೇಳೋದು. ಅದರಿಂದ ಆಶ್ಚರ್ಯ ಏನು ಅಂತಂದ್ರೆ ಬ್ರಹ್ಮವಿದ್ದ ಅಬ್ರಹ್ಮವಿದ್ದ ಆಶ್ಚರ್ಯ ನಂಬುವಂತೆ ಭಾಷ್ಯ ಸ್ವಪ್ನಸ್ಥಾನ ಸಹ ಸಹ ಓಂಕಾರಸ್ಯ ಓಂಕಾರಸ್ಯ ಓಂಕಾರಃ ದ್ವಿತೀಯ ಮಾತ್ರ ಅದು ಪರಿವರ್ತನೆ ಆಗಿ ಆ ಮುಂದಿದ್ದು ಆ ಅಂಕಾರಕ್ಕೂ ಮತ್ತು ಅಕಾರಕ್ಕೂ ಮಧ್ಯದಲ್ಲಿದೆ ಲಿಂಕ್ ಮತ್ತು ಈ ಲಿಂಕ್ಸ್. ಹೀಗಾಗಿ ಇದೇನು ದ್ವಿತೀಯ ಮುದ್ರ ಉಕಾರ, ಇದು ಇವೆರಡಕ್ಕೂ ಸಾಮಾನ್ಯವಾಗಿದೆ. ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಅಕಾರವೂ ಸೇರಿಕೊಂಡಿದೆ. ಅದು ಮುಂದೆ ಮಕಾರದ ಮುಕ್ತಾಯವಾದ್ದರಿಂದ ಪೊಟೆನ್ಶಿಯಲ್ ಮಕಾರವು ಸೂಕ್ಷ್ಮವಾಗಿ ಏನಿದೆ ಅದರೊಳಗೆ. ನೀವು ಎಷ್ಟೇ ಎಷ್ಟೇ ಉಳಿಸೋ ಪ್ರಯತ್ನ ಮಾಡಿ ಊಹೇಳ್ರಿ, ಅದು ಉಳಿಸೋ ಪ್ರಯತ್ನ ಮಾಡಿ. ಸೊಳ್ಳೆ ಒಳಗೆ ಹೋಗ್ಬಿಡ್ತದೆ ಬಾಯಿ ಮುಚ್ಚಿದ್ರಲ್ಲಿ. ಏನು ಮುಚ್ಚ್ತೀರಿ ಈಗ? ಅದಕ್ಕೆ ನಮ್ಮ ಪೊಟೆನ್ಶಿಯಲ್ ಮಕಾರ ಮ್ಯಾನಿಫೆಸ್ಟೆಡ್ ಅಕಾರ. ಸೊ ವಿತ್ ಚೇಂಜಸ್ ಆ ಮ ಮಧ್ಯದಲ್ಲಿ ಹೂ ಅಕ್ಕಳು ಏನಾಗ್ತದೆ ಇದು ಉಕಾರ ಸಪ್ತಸ್ಥಾನು ಸಹ ಯಹ ಸಹ ಓಂಕಾರಸ್ಯ ಉಕಾರ ದ್ವಿತೀಯ ಮಾತ್ರ ಓಂಕಾರದ ಎರಡನೆಯ ಮಾತ್ರ ಯಾವುದು ಉಕಾರ ದ್ವಿತೀಯ ಮಾತ್ರ ಕೇನ ಸಾಮಾನ್ಯನ ಇತಿ ಆಹ ಉತ್ಕರ್ಷಾದ ಏನು ಏನು ವಿಶೇಷ ಇದರೊಳಗೆ ಅಂತ ಕೇಳಿದ್ದಾದ್ರೆ ಅದನ್ನ ನಾನು ಹೇಳ್ಕೊಳ್ತೀವಿ ಮೊದಲನೇದು ಉತ್ಕರ್ಷಾತ್ ಮೊದಲನೇ ಅರ್ಥ ಏನು ವಿಶೇಷತ ಉಕಾರದ ವಿಶೇಷತ ಏನು ಉತ್ಕರ್ಷಾತ್ ಇದು ಮೊದಲನೇ ವಿಶೇಷ ಉತ್ಕರ್ಷಾತ ಅಂದ್ರೆ ಏನು ಹೇಳ್ತಾರೆ ಅಕಾರಾತ ಉತ್ಕೃಷ್ಟ ಇವಹಿ ಉಕಾರ ಅಕಾರವೇ ಪರಿವರ್ತನೆಗೊಂಡು ಉಕಾರವಾಗಿರುತ್ತದೆ ಉತ್ಕೃಷ್ಟ ಅಕಾರವೇ ಈಗ ಹೇಳಿ ಅಕಾರ ಮುಗಿಸಿ ಊ ಹೇಳಬೇಕು ಅಕಾರ ಮುಗಿಸ್ಬಿಡಿ ಆ ಈ ಊ ಹೇಳಿ ಬರುತ್ತಲ್ಲ ಈಗ ಹೇಳ್ಕೊಂಡು ಊ ಹೇಳ್ತೀವಿ ಇಲ್ಲಿ ಬರ್ಬೇಕಲ್ಲ ಇಲ್ಲಿ ಮೊದಲು ಅ ಬರ್ಬೇಕಂತ ಇಲ್ಲಿ ಅ ಬಂದ ಮೇಲೆ ಅ ಏನಾಗ್ತದೆ ಊದಲ್ಲಿ ಪರಿವರ್ತನೆ ಬರ್ದನೆ ಹೆಂಗಾಗ್ತದೆ ಅವಾಗ ಬಂದಿತ್ತಲ್ಲ ಮುಗಿಸ್ಬಿಟ್ರಲ್ಲ ನಾನೇನ್ ಮಾಡ್ತೀನಿ ಅವಾಗ ಬಂದಿತ್ತು ನೀವು ಅದನ್ನು ಮುಗಿಸ್ಬಿಟ್ರಿ ಎಂಡ್ ಮಾಡ್ಬಿಟ್ರಿ ಅ ಹೋಗ್ಬಿಡ್ತು ಈಗ ಅ ಹೋದ್ಮೇಲೆ ಪುನಃ ಅ ಬಿಟ್ಬಾರ್ದಲ್ವಾ ಅ ಹುಟ್ಟಿದ ಹೋದ್ರೆ ಹೂ ಆಗೋದಿಲ್ಲಲ್ವಾ ಈಗ ಹೂ ಆಗಿದೆ ಅಂತ ಪುನಃ ಮತ್ತೆ ಅ ಹುಟ್ಕೊಂಡಿದೆ ಅಂದ್ರೆ ಹೋಗೇ ಇಲ್ಲ ಅಂತ ಆಗ್ತದ ಅಂದ್ರೇನು ಅಕಾರವೇ ಉಕಾರಗಳು ಉತ್ಕೃಷ್ಟವಾಗಿ ಇವ ಈ ಉಕಾರ ತೈಜ ಸಹ ವಿಶ್ವಾದ ಕೆಲಸ ಮಾಡ್ರಿ ಇವನು ವೇಕರ್ ಇದ್ದಾನಲ್ಲ ವೇಕರ್ ವೇಕರ್ ಎಚ್ಚರ ಅವಸ್ಥೆಯಲ್ಲಿ ವೇಕರ್ ಇದ್ದಾನಲ್ಲ ಇವ ಇವನನ್ನು ಬಿಟ್ಕೊಟ್ಬಿಡ್ರಿ ದಿಸ್ ವಾಸ್ ಫಿನಿಶ್ಡ್ ಕ್ರೀಮರ್ ಬರ್ತಾನೆ ನೋಡ್ರಿ ಎಚ್ಚರದಲ್ಲಿರುವಂತಹ ವಿಶ್ವ ಅವನ ಎಚ್ಚರದ ಜೊತೆ ಜೊತೆಗೆ ಅವನು ಹೋಗಿಬಿಟ್ಟಿದ್ದೆ ಆದ್ರೆ ಡ್ರೀಮರ್ ಯಾರು ಹೇಗೆ ಆಕಾರವಿಲ್ಲದೆ ಉಕಾರವು ಸಾಧ್ಯವಿಲ್ಲವೋ ಹಾಗೆ ವಿಶ್ವನಿಲ್ಲದೆ ಸಾಧ್ಯ ಇಲ್ಲ ಹಾಗೆ ಏನಾಗ್ಬಿಡ್ದೀಗ ಉಕಾರ ಉತ್ಕೃಷ್ಟ ತಥಾ ತೈಜ ಸಹ ವಿಶ್ವ ಯಾರವನು ವಿಶ್ವನಿಂದಲೇ ತೈಜಸ ಉಭಯದ್ವಾ ಭಾಷ್ಯ ಉಭಯತ್ವಾದ್ವಾ ಒಂದು ಉತ್ಕರ್ಷ ಅರ್ಥ ಇನ್ನೊಂದು ಉಭಯತ್ವ ಅಥವಾ ಉಭಯತ್ವ ಅವನಲ್ಲಿ ಇಬ್ಬರಿದ್ದಾರೆ ಇಬ್ಬರಿದ್ದಾರೆ ಯಾರಿದ್ದಾರೆ ಇದ್ದಾನೆ ವಿಶ್ವನು ಇದ್ದಾನೆ ಉಭಯತ್ವಾದ್ವಾ ಅಕಾರ ಮಕಾರಯೋ ಮಧ್ಯಸ್ಥ ಉಕಾರ ಈ ಉಭಯ ಯಾವುದಂದ್ರೆ ಅಕಾರ ಮತ್ತು ಮಕಾರ ಅಂದ್ರೇನು ವಿಶ್ವ ಮತ್ತು ಪ್ರಾಜ್ಞ ಉಭಯ ಅರ್ಥ ಇದ್ರೆ ಯೋಗೀಶ ತಪ್ಪಾಗಿ ಅರ್ಥ ಮಾಡ್ಕೊಂಡು ಬೇಡ ಉಭಯತ್ವ ಅಂತಂದ್ರೆ ಅಕಾರ ಉಕಾರ ಅಲ್ಲ ಅಕಾರ ಮಕಾರ ಇವರ ಮಧ್ಯದಲ್ಲಿ ಉಕಾರ ಈ ಉಕಾರದಲ್ಲಿ ಯಾರಿದ್ದಾರೆ ಅಕಾರವೂ ಇದೆ ಮತ್ತು ಪೊಟೆನ್ಷಿಯಲ್ ಮಕಾರವೂ ಇದೆ ಅಕಾರ ಉಕಾರ ಮಧ್ಯಸ್ಥ ಅಕಾರ ಉಕಾರ ಮಧ್ಯಸ್ಥ ಆಯ್ತಾ ತಥಾ ವಿಶ್ವ ಪ್ರಾಜ್ಞೆಯೋ ಮಧ್ಯೆ ತೈಜ ಸಹ ಅದು ಮತ್ತೆ ಅದೇ ಶಬ್ದನೇ ಮತ್ತೆ ಬೇರೆ ಶಬ್ದ ವಿಶ್ವ ಪ್ರಾಜ್ಞ ಮೊದಲು ಹೇಳಿದ್ರು ಅಕಾರ ಹೌದಾ? ಈ ಅಕಾರ ಮಕಾರ ಮಧ್ಯದಲ್ಲಿ ಉಕಾರ, ಈ ಉಕಾರ ಏನಂದ್ರೆ ವಿಶ್ವ ಪ್ರಾಜ್ಞರ ಮಧ್ಯದಲ್ಲಿರುವಂತಹ ತೈಲ. ಅವ ಮೂರು ಶಬ್ದ, ಅವ ಮೂರು ಅಕ್ಷರ, ಅವ ಮೂರಂತೆ ಮೂರ ಕಾರಿಕ. ನೀವು ಎಚ್ಚರಿದ್ದಾಗೂ ಇನ್ನು ಮುಂದೆ ವಿಶ್ವ ತೈಲ ಪ್ರಾಜ್ಞ ಪ್ರಾಜ್ಞ ವಿಶ್ವ ತೈಲ ಅದನ್ನೇ ಹೇಳ್ಕೊಂಡು. ನಿಮಗ್ ಅನಿಸ್ತದ ರೆಪ್ಯುಟೇಷನ್ ಅಂತೇಳಿ, ಬಟ್ ಬಹಳ ರುಚಿಕಟ್ಟಾಗಿ. ಹೇಗೆಂದ್ರೆ ಬೆಟ್ಟ ನಲ್ಲಿಕಾಯಿ, ಬೆಟ್ಟ ನಲ್ಲಿಕಾಯಿ ಅದು ತಿಂದ ಮೇಲೆ ಅದು ಚರಟ ಅನ್ನಿಸ್ತದೆ. ಅದನ್ನ ಮತ್ತೆ ಮತ್ತೆ ಮತ್ತೆ ಜಗಿತಾ ಇದ್ರೆ ಅದು ಇನ್ನೂ ಹಾಗೆ ರಸ ಬಿಡ್ತಾನೆ. ಉಪನಿಷತ್ ಹಂಗಿರ್ತಾರೆ, ತಥಾ ವಿಶ್ವ ಪ್ರಾಜ್ಞೆಯೋ ಮಧ್ಯೆ ತೇಜಸ. ಅತ ಉಭಯ ತೂ ಅಸಾಮಾನ್ಯಾತ್ ಸಾಮಾನ್ಯ. ಉಭಯ ಭಾಕ್ ತೂ ಸಾಮಾನ್ಯ ಅಸಾಮಾನ್ಯ ಸಂಸ್ಕೃತ ಏನಂತಿದೆ ಉಭಯತ್ವಾದ ಅಸಮಾನ ಅಂತ ಉಭಯ ಭಾಗ ಅಂದ್ರೆ ಎರಡು ಎರಡು ಭೋಗಗಳು, ಎರಡು ಭೋಗಗಳು, ಪ್ರಾಜ್ಞನ ಭೋಗ ಮತ್ತು ವಿಶ್ವನ ಭೋಗ. ಉಭಯ ಭಾಗ ಎರಡು ಭೋಗಗಳಾದರೂ ಬಂದದಲ್ಲ ನೀವು ತೌ ಅನ್ಕೊಂತೀವಿ, ಆದ್ರೆ ಇದು ಭಾಕ್ ತೂ ಉಕಾರ ಅಕಾರ ಮಾಡಿದಾಗ ಮಾತ್ರ ಅಸಾಮಾನ್ಯ ಸಮಾನವಲ್ಲದ ಸಮಾನ ಅಲ್ಲದೆ ಮತ್ತೆ ಹೋಗಿಲ್ಲ ಅಂದ್ರೆ ಅಸಾಮಾನ್ಯ ಅಂದ್ರೆ ವಿಶೇಷ ಅಲ್ಲ. ಅಸಾಮಾನ್ಯತ್ವ ಸಾಮಾನ್ಯ ಅಂದ್ರೆ ಕಾಮನ್, ಅಸಾಮಾನ್ಯ ಅಂದ್ರೆ ಉಭಯ ಭಾಗ ತೂ ಅಸಾಮಾನ್ಯತ್ವ. ಅತ ಉಭಯ ಭಾಚ ಸಾಮಾನ್ಯ ಅಂತ ಇದೆ. ಉಭಯ ಭಾಚ ಚ ಸರಿ ಹೋಗ್ತದೆ. ಮಾಡ್ಕಪ್ಪ ಉಭಯ ಭಾಕ್ಷ ನೀವು ಸ್ವಲ್ಪ ಸೆನ್ಸಿಟಿವ್ ಇದ್ರೆ ಹೌ ಯು ಗೆಟ್ ಕಾಟ್ ಅಂತ ಹೇಳ್ತಾರೆ. ಯು ಗೆಟ್ ಕಾಟ್ ಆರ್ ದ ರೈಟಿಂಗ್ಸ್ ವಿಲ್ ಗೆಟ್ ಕಾಟ್. ನೋಡಿ ಎಷ್ಟು ವ್ಯತ್ಯಾಸ ಆಗ್ತದೆ. ಅಲ್ಲಿ ವರ್ಗ್ ಅಂತು ಅಂತಂದ್ರೆ ಸಂಧಿನ ಬೇರೆ ಆಗ್ತದೆ. ಉಭಯ ಭಾಗ ತೂ ಅಸಾಮಾನ್ಯ. ಚ ಬಂತು ಅಂತಂದ್ರೆ ಮತ್ತು ಅಂತ ಅರ್ಥ. ಚ ಬಂದ್ರೆ ಅಡ್ಡಿಲ್ಲ. ಉಭಯ ಭಾಗ ಚ ಸಾಮಾನ್ಯ ಅರ್ಥ ಕೊಟ್ಟರು. ಉಭಯ ಸಮಾನವಾಗಿ ಉಭಯ ಸಂಬಂಧವನ್ನು ಪಡೆದಿರುವುದೆಂಬ ಹೋಲಿಕೆ ಇದರಿಂದ ಉಕಾರವು ಅಂತ. ಉಭಯ ಸಂಬಂಧವನ್ನು ಯಾವ ಉಭಯ ಅಂತಂದ್ರೆ ಪ್ರಾಜ್ಞ ಮತ್ತು ವಿಶ್ವ ಇವರಿಬ್ಬರ ಸಂಬಂಧವನ್ನು ಹೊಂದಿದ್ದರಿಂದಾಗಿ ಅವನೇನನ್ನು ಸೋತಾನೆ ತೇಜಸ್ಸ ವಿದ್ವತ್ ಫಲತ್ವ ಉಚ್ಯತೆ ಉತ್ಕರ್ಷ ದಿಹ ವೈ ವಿಜ್ಞಾನ ಸಂತತಿ ವಿಜ್ಞಾನ ಸಂತತಿ ವರ್ಧಯತಿ ಇತ್ಯರ್ಥ. ಇವರ ಮನೆತನದಲ್ಲಿ ಇವರ ಕುಲದಲ್ಲಿ ಜ್ಞಾನ ಸಂತತಿ ವೃದ್ಧಿ ಆಗ್ತದೆ. ಬ್ರಾಕೆಟ್ ಒಳಗೆ ಸಾಧಕರ ವೃದ್ಧಿ ಆಗ್ತದೆ. ಅದು ಬ್ರಾಕೆಟ್ ಒಳಗೆ ಅಧಿಕಾರಿಗಳು ಹುಟ್ಟಿಕೊಳ್ಳುತ್ತಾರೆ. ಇಂತಹ ಕುಲದಲ್ಲಿ ಅಧಿಕಾರಿಗಳು ಹುಟ್ಟಿಕೊಳ್ಳುತ್ತಾರೆ. ಏನ್ ಅಧಿಕಾರಿಗಳು? ನಿಮಗೆ ತಿಳಿಯ ಶಬ್ದದಲ್ಲಿ ಮೆಚ್ಯೂರ್ಡ್ ವ್ಯಕ್ತಿಗಳು ಇರ್ತಾರೆ, ಪ್ರಬುದ್ಧ ವ್ಯಕ್ತಿಗಳು ಇರ್ತಾರೆ. ಹೈಲಿ ಮೆಚ್ಯೂರ್ಡ್ ಪೀಪಲ್ ವಿಲ್ ಬಿ ಬಾರ್ನ್ ಇನ್ ದಿಸ್ ಫ್ಯಾಮಿಲಿ. ರುಚಿ ಆಕರ್ಷಣೆ ವಿಜ್ಞಾನ ಸಂತತಿಯನ್ನು ವರ್ಧಯತಿ ಇತ್ಯರ್ಥ. ಅಂದ್ರೇನು? ಅಧ್ಯಾತ್ಮ ಸಾಧನೆಯನ್ನ ವರ್ಧಯತಿ. ಅವ್ರು ಹುಟ್ಟಿದವರು ಏನ್ ಮಾಡ್ತಾರೆ? ಈ ಅಧ್ಯಾತ್ಮ ಸಾಧನೆ ಉಳಿಸ್ಕೊಂಡು ಹೋಗ್ತಾರೆ, ಸಂಸ್ಕಾರವನ್ನ ಬೆಳೆಸ್ಕೊಂಡು ಹೋಗ್ತಾರೆ. ಆ ಬೆಳೆಸ್ಕೊಂಡು ಹೋದ್ರೆ ಮುಂದಿನ ಸಂತತಿ ಮತ್ತೆ ಅದೇ ತರ ಹೋಗ್ತದೆ, ಅದನ್ನು ಬೆಳೆಸ್ಕೊಂಡು ಹೋಗ್ತದೆ ಮತ್ತೆ ಅದನ್ನೇ ಅದೇ ತರ ಹೋಗ್ತದೆ. ಹೀಗೆ ಮೋಕ್ಷಕ್ಕೆ ಅಧಿಕಾರಿಗಳಾದವರು ಇಂಥವ್ರು ಮನೆಯಲ್ಲಿ ಹುಟ್ಟುತ್ತಾರೆ. ಸಮಾನ ತುಲ್ಯಶ್ಚ ಮಿತ್ರಪಕ್ಷಸ್ಯೈವ ಮಿತ್ರಪಕ್ಷಸ್ಯೈವ ಶತ್ರುಪಕ್ಷಾಣಾಮಪಿ ಶತ್ರುಪಕ್ಷಾಣಾಮಪಿ ಅಪ್ರದ್ವೇಷ್ಯಃ ಅಪ್ರದ್ವೇಷ್ಯಃ ಭವತಿ ಭವತಿ. ಇವರು ಯಾರು ಹುಟ್ಟಿದರೆ ಇವರು ಶತ್ರುಗಳಲ್ಲಿಯೂ ಮಿತ್ರರಲ್ಲಿಯೂ ಸಮಾನವಾಗಿರ್ತಾರೆ. ಅಂದ್ರೆ ಹಿಂದಿಗೂ ಶಬ್ದ ಬಂದಿತ್ತು, ಏನ್ ಗೊತ್ತಾದ್ರು ಸೂರ್ಯದಂದ್ರೆ ಉಭಯ ಇಬ್ಬರಲ್ಲೂ ಸಮಾನ ಮಿತ್ರ ಅಂತ. ಉದಾಸೀನ ಉದಾಸೀನ ಸೈಲೆಂಟ್ ಇವನ್ ಹಂಗಲ್ಲ. ಮಿತ್ರರಲ್ಲಿಯೂ ಶತ್ರುಗಳಲ್ಲಿಯೂ ಮಧ್ಯಸ್ಥ ಮಧ್ಯಸ್ಥ. ಇದು ಹವ್ಯಕ್ಷ ಮಧ್ಯಸ್ಥ. ಏಕೆಂದ್ರೆ ಯಕ್ಷಗಾನ ಅದರೊಳಗೆ ಮಧ್ಯಸ್ಥ ಯಕ್ಷಗಾನ ಪ್ರಾಕ್ಟೀಸ್ ಮಾಡ್ತಾರೆ. ಯಕ್ಷಗಾನ ಪ್ರಾಕ್ಟೀಸ್ ಮಾಡಿ ಮಧ್ಯಸ್ಥರು ಅಂತ ಇರ್ತಾರೆ, ಅವ್ರು ಕೂರಿಸಿರ್ತಾರೆ. ಸೊ ಯಕ್ಷಗಾನ ಪ್ರಾಕ್ಟೀಸ್ ಆ ಪ್ರಾಕ್ಟೀಸ್ಗೆ ಏನೋ ಹೇಳ್ತಾರೆ. ಪ್ರಾಕ್ಟೀಸ್ಗೆ ಒಂದು ಬೇರೆ ಶಬ್ದ ಇದೆ. ಅದು ಪ್ರಾಕ್ಟೀಸ್ ಮಾಡಲಿಕ್ಕೆ ಎರಡು ಪಕ್ಷಗಳಿರ್ತಾರೆ. ಇದು ಫಾರ್ ಫಾರ್ ಪುರಾಣ, ಇದು ಅಗೇನ್ಸ್ಟ್ ಪುರಾಣ. ಇದು ಫಾರ್ ಮೌಲ್ಯ, ಇದು ಅಗೇನ್ಸ್ಟ್ ಮೌಲ್ಯ. ಸೊ ಎರಡು ಪಕ್ಷ ಇರ್ತವೆ. ಒಂದು ಕಥೆ ತಗೋತಾರೆ ಕರ್ಣ ಕರ್ಣಾರ್ಜುನ ಯುದ್ಧ ಅಥವಾ ಯಾವುದೋ ಒಂದು ಭೀಮಾರ್ಜುನಿರ್ತಾನ ಯಾವ್ದು ಕಥೆ ಕಥೆ ತಗೊಂಡು ಆ ತಪ್ಪು ಅಂತ ವಾದ ಮಾಡ್ತಾನೆ, ಸರಿ ಅಂತ ವಾದ ಮಾಡ್ತಾನೆ, ಮಧ್ಯಸ್ಥ ಕೂತ್ಕೊಂಡಿರ್ತಾರೆ, ಎರಡೂ ಒಪ್ಪಿರ್ತಾರೆ, ಕೊನೆಗೆ ಒಪಿನಿಯನ್ ಕೊಡಬೇಕು, ಲಾಜಿಕಲ್ ಇರಬೇಕು, ಶಾಸ್ತ್ರಸಮ್ಮತವಾಗಿರ್ಬೇಕು. ಸೊ ಸಾಗರದಲ್ಲಿ ಒಂದ್ಸಲ ನಂಗೆ ಹೋಗಿ ಖುಷಿ ಇರ್ತೀನಿ ರಾತ್ರಿ 11 ಗಂಟೆಗೆ. ಅದೇ ಅವ್ರ ಮನಸ್ಸಿಗೆ ಯಾರು ಪಂಡಿತರು ಅನಿಸ್ತಾರೋ ಅವ್ರನ್ನ ಕರ್ಕೊಂಡು ಕೂರಿಸ್ತಾರೆ. ತಾಳಮದ್ದಲೆ ಕರೆಕ್ಟ್, ಅದಕ್ಕೆ ತಾಳಮದ್ದಲೆ ಅಂತ ಹೇಳ್ತಾರೆ. ಎರಡು ಪಕ್ಷಗಳು ವಾದ ಮಾಡ್ತಾರೆ ತಾಳಮದ್ದಲೆ, ಆ ತಾಳಮದ್ದಲೆ ಮಧ್ಯಸ್ಥ ಅಂತ ಇರ್ತಾರೆ. ಸೊ ಮಧ್ಯಸ್ಥಿ ಕೂರಿಸಿದ್ರು, ಅದೇನದ ಮುಗಿಯಂಗಿಲ್ಲ ಮುಗಿಯಂಗಿಲ್ಲ. ಹೌದಪ್ಪ, ಇವ್ರದ್ದು ಅದು 10 ಗಂಟೆ ವಾದ ಇತ್ತು ಅಂತಂದ್ರೆ ಕಾಳಮದ್ದೆ ಕೂತ್ಕೊಂಡು 1 ತಾಸಾಯ್ತು, 2 ತಾಸಾಯ್ತು, 3 ತಾಸಾಯ್ತು, ಬೆಳಿಗ್ಗೆ 2:30 ಆಯ್ತು, ಆದ್ರೂ ಇವ್ರದ್ದು ತಾಳ ಮೊದಲ ಮೊದಲ ತಾಳ ನನ್ ತಾಳ ಹೊಡೆದು ನಮಸ್ಕಾರ ಅಂತೇಳಿ ಬಂದ್ಬಿಟ್ಟೆ ನಾನು. ನೀವು ಏನು ನಿನ್ನೆ ಮಾಡ್ಕೊಂಡಿರ್ತೀವಿ. ಸೊ ಮಧ್ಯಸ್ಥರು ಇವ್ರು ಏನಿದ್ದಾರೆ, ಇವರು ತೇಜಸ್ ಆಯ್ತಲ್ವಾ, ಇವರು ಮಧ್ಯಸ್ಥರು. ಇವ್ರನ್ನು ಇವರು ಕೊಡೋದ್ರಲ್ಲಿ ಯಾರು ಕೊಡ್ತಾರೆ, ಅವರು ಮಿತ್ರ ಪಕ್ಷದಲ್ಲಿ ಶತ್ರುಗಳ ಪಕ್ಷದಲ್ಲಿ ಸಮಾನವಾಗಿರುತ್ತಾರೆ. ಮಿತ್ರ ಪಕ್ಷ ಸೈವ ಶತ್ರು ಪಕ್ಷಾಣಿ ಅಪ್ರದ್ವೇಷ್ಯ ಭವತಿ. ಹೌದಾ, ಅವರು ದ್ವೇಷವನ್ನು ಇಟ್ಟುಕೊಳ್ಳುವುದಿಲ್ಲ. ವಾಜಪೇಯಿ ಅಜಾತಶತ್ರು, ವಾಜಪೇಯಿ ಅಜಾತಶತ್ರು ಇಬ್ಬರು ಅವ್ರ ಅವರು ಇವರೆಲ್ಲ ಮಹಾತ್ಮರು ತಂತಂದು ಒಂದು ಛಾಪ ಹಾಕಿ ಹೋಗ್ಬಿಟ್ಟಾರೆ. ಅದು ಯಾರು ಪಾರ್ಲಿಮೆಂಟ್ನಲ್ಲಿ ವಾಜಪೇಯಿ ಬಗ್ಗೆ ಮೊದಲನೇ ಶಬ್ದನೇ ಅಜಾತ ಶತ್ರುಗಳಾದಂತಹ ವಾಜಪೇಯಿ. ಶತ್ರುಗಳು ಇಲ್ಲ ಅಂತ ನ ಜಾತ, ಶತ್ರು ನ ಜಾತ, ಯಾರು ಹುಟ್ಟಿಕೊಂಡಿಲ್ಲ ಅಂತಹ ಒಂದು ಸುಂದರವಾದ ಮಾತನ್ನು ಹೇಗೆ ನಾವು ಕಾಣ್ತೀವಿ ಹಾಗೆ ಇಲ್ಲಿ ಕೂಡ ಅವ್ರು ಏನಂತಾರೆ, ಯಾರು ಇಂಥ ಕುಟುಂಬದಲ್ಲಿ ಹುಟ್ಟುತ್ತಾರೆ ಅವರು ಸಮಾನವಾಗಿರುತ್ತಾರೆ, ಶತ್ರುಗಳಲ್ಲಿಯೂ ಮಿತ್ರರು ಸಮಾನವಾಗಿರುತ್ತಾರೆ, ದ್ವೇಷವನ್ನು ಇಟ್ಟುಕೊಳ್ಳುವುದಿಲ್ಲ. ಇಂಥವರ ಕುಲದಲ್ಲಿ ಬ್ರಹ್ಮನನ್ನ ಅರಿಯದೇ ಇದ್ದವರು, ಬ್ರಹ್ಮ ಸಾಧಕರಲ್ಲದೇ ಇದ್ದವರು, ಬ್ರಹ್ಮಜ್ಞಾನಿಕ ಅಧಿಕಾರಿಗಳಲ್ಲದೇ ಇದ್ದವರು ಹುಟ್ಟೋದಿಲ್ಲ. ಅಂದ್ರೆ ಯಾರು ಹುಟ್ಟುತ್ತಾರೋ ಏನೋ ಅಯ್ಯ ಜ್ಞಾನೇಸ ಅಟ್ಲೀಸ್ಟ್ ದೇ ಆರ್ ಸಾಧಕ್ಸ್, ಆರು ಶ್ರವಣವನ್ನು ಮಾಡುವಂತಹ ಶ್ರೇಷ್ಠ ಸಾಧಕರಾಗಿರ್ತಾರೆ. ಇಂಥವ್ರು ಈ ಮನೆಯಲ್ಲಿ ಹುಟ್ಟುತ್ತಾರೆ ಅನ್ನೋದು ನಿಮ್ಮ ಕಾಣ್ತೀವಿ. 11ನೇ ಶ್ಲೋಕಕ್ಕೆ ಹೋಗ್ತಾ ಇದ್ದೀವಿ. ಸುಷುಪ್ತ ಸ್ಥಾನ ಪ್ರಜ್ಞಾಕಾರ ಸ್ತುತಿ ಮಾತ್ರ ಮಿನೋತಿ ಹವಾ ಇದಂ ಸರ್ವಂ ಅಪೀತಿಶ್ಚ ಭವತಿ ಯಃ ಏವಂ ವೇದ. ನಾಲ್ಕು ಶಬ್ದಗಳು, ಸುಷುಪ್ತ ಸ್ಥಾನ ಪ್ರಾಜ್ಞಃ ಮಕಾರ ತೃತೀಯ ಮಾತ್ರ ಮಿಷೇಹೇ ಅಪಿತೇಹೇ ವಾ. ಶಬ್ದ ನೋಡ್ಕೊಳ್ಳಿ, ಮಿತೇಹೇ ಅಪಿತೇಹೇ ವಾ ಮಿನೋತಿ ಹ ವಾ ಇದಂ ಸರ್ವಂ ಅಪೀತಿಶ್ಚ ಭವತಿ ಯಃ ಏವಂ ವೇದ. ಯಾರು ಇವನ್ನು ತಿಳಿಯುತ್ತಾರೋ ಅವರು ಜಗತ್ತನ್ನು ಅಳಿತಾರೆ. ಜಗತ್ತನ್ನು ಅಳಿಸಾಕ್ತಾರಲ್ಲ, ಜಗತ್ತನ್ನು ಅಳಿತಾರೆ, ಅಳತೆ ಮಾಡ್ತಾರೆ. ಇವನ್ ಹೆಂಗೆ, ಇವನ್ ಬಾಡಿ ಲ್ಯಾಂಗ್ವೇಜ್ ಏನು, ಇವನ್ ಹೆಂಗ್ ಬರ್ತಾನೆ, ಇವನ್ ಹೆಂಗ್ ಹೋಗ್ತಾನೆ, ಇವನ್ ಹೆಂಗ್ ಮಾತಾಡ್ತಾನೆ, ಇವನ್ ಏನ್ ಮಾಡ್ಬೋದು, ಊಹಾಪೋಹ ವಿಚಕ್ಷಣ ಭಾರಿ ಜಾಣ, ಭಾರಿ ವಿದ್ಯಾವಂತ, ಹಂಗೆ ಅಂತ ಭಾರಿ ಸೂಕ್ಷ್ಮಗ್ರಾಹಿ, ಘಟನೆ ಚೆಟ್ಟ ಚೆಟ್ಟ ಇದ್ದಂತ ಭವಿಷ್ಯ ಮೇಲೆ ಹೋಗ್ತಾನೆ. ಯಾರ್ರಿ ಇವನು? ಯಾರಿವನು? ಪ್ರಾಜ್ಞ. ಹೆಂಗ್ರಿ ಇವನಿಗೆ ಪ್ರಾಜ್ಞ ಗಾರ್ಡನಿದ್ದಷ್ಟ ಅವರಿಗಿಂತ ನೀವು ಟೈಟಲ್ ಅನ್ನ ಇಂತ ಹೂಡಿಕೆಯನ್ನು ಹ್ಯಾಕ್ ಕೊಡ್ತೀರಿ? ಯಾಕೆಲ್ಲ ಗಾರ್ಡನ್ ಇದ್ದಷ್ಟಲ್ಲ ಪ್ರಾಜ್ಞೆ ಅಂದ್ರೆ ಅವನಿಗೆ ಬಿದ್ದಿರ್ತಾನ ನನಗೆ ಪರ್ವಿದ್ದು ಬಿದ್ದಿರ್ತಾನೆ ಅವನ ಬಗ್ಗೆ ನಿಂತ ಹೇಳಿ ಕೊಟ್ರಲ್ಲ. ಅದಕ್ಕೇನಂದ್ರೆ ನಿದ್ರೆಯ ಒಳಗೆ ಹೋಗುವ ಕೂಡದಲ್ಲಿ ಅಳತೆ ಮಾಡಿರ್ತಾನೆ, ಹೊರಗೆ ಮತ್ತೆ ಎಚ್ಚರಿಕೆ ಬರುವಾಗ ಅಳತೆ ಮಾಡಿರ್ತಾನೆ. ಆದ್ರಿಂದ ಇವನು ಅಳತೆ ಮಾಡುವನು ಅಂತ. ಸುಷುಪ್ತ ಸ್ಥಾನ ಪ್ರಾಜ್ಞ. ಏನ್ ಸ್ವಾಮಿ ನನ್ನ ಸಲ ಹೇಳ್ಕೊಂಡೆ ನಾನು ಸುಷುಪ್ತ ಸ್ಥಾನ ಪ್ರಾಜ್ಞ ಯಹ ಸಹ. ಶ್ರೀನಿವಾಸ ಅವರು ಭಾಷೆನ ಓದಿದ್ರು ಅಂತ ಕಾಣಿಸ್ತಾರೆ. ಭಾಷೆ ಓದಿದ್ರು ಶ್ಲೋಕ ಓದಿದ್ರೆ ನಾವು ಸುಷುಪ್ತ ಸ್ಥಾನ ಪ್ರಾಜ್ಞ ಸಹ ಓಂಕಾರಸ್ಯ ಓಂಕಾರಸ್ಯ ಮಕಾರಃ ಮಕಾರಃ ತೃತೀಯ ಮಾತ್ರ ತೃತೀಯ ಮಾತ್ರ ಕೇನ ಸಾಮಾನ್ಯೇನ ಇತಿ ಕೇನ ಸಾಮಾನ್ಯೇನ ಇತಿ ಆಹ ಆಹ ಸಾಮಾನ್ಯಂ ಸಾಮಾನ್ಯಂ ಇದಂ ಅತ್ರ ಇದಂ ಅತ್ರ ಸುಷುಪ್ತ ಸ್ಥಾನ ಪ್ರಾಜ್ಞ. ಇವನು ಸುಷುಪ್ತ ಸ್ಥಾನದ ಅಭಿಮಾನಿ ಅಂದ್ರೆ ಏನು? ಗಾಢ ನಿದ್ರಾ ಅಭಿಮಾನಿ ಅಂತ ಹೇಳಿದ್ದಾನೋ ಇವನ ಹೆಸರು ಪ್ರಾಜ್ಞ. ನಾವು ಮೊದಲು ಅಭ್ಯಾಸ ಮಾಡಿದ್ವಿ ಸುಷುಪ್ತ ಸ್ಥಾನದಲ್ಲಿ ಅವನು ಪ್ರಾಜ್ಞ ಅಂತ ಅಭ್ಯಾಸ ಮಾಡಿದ್ವಿ ನಾವು. ಯಹ ಸಹ ಅವನು ಯಾವನು ಸುಷುಪ್ತ ಸ್ಥಾನದಲ್ಲಿ ಅಭಿಮಾನವನ್ನು ಹೊಂದಿ ಇದಾನೋ ಪ್ರಾಜ್ಞ ಅಂತ ಅನಿಸಿಕೊಂಡಿದ್ದಾನೋ ಅವನು ಓಂಕಾರಸ್ಯ ಮಕಾರ ತೃತೀಯ ಮಾತ್ರ. ಓಂಕಾರದಲ್ಲಿಯ ಮಕಾರವು ಅವನ ಮೂರನೆಯ ಮಾತ್ರ. ಅವನು ಪ್ರಾಜ್ಞನು ಓಂಕಾರದಲ್ಲಿಯ ಮೂರನೇ ಮಾತ್ರ. ಯಾವ ಹೋಲಿಕೆ ಕೇನ ಸಾಮಾನ್ಯನ ಇದೆ? ಯಾವ ಹೋಲಿಕೆಯಿಂದ ನೀವು ಅವನಿಗೆ ಮಕಾರ ಅಂತ ಅವನಿಗೆ ನೀವು ಹೇಳಿದ್ರಿ? ಆಹ ಇದ ಮಾತ್ರ ಸಾಮಾನ್ಯಂ. ಈಗ ಹೇಳ್ತೇವೆ ನಾವು ಸಾಮಾನ್ಯ ಏನು? ಮಿತಿ ಮಾನಂ ಅಷ್ಟೇ. ಮಾನಂ ಮಿತೇಹೆ ಅಂದ್ರೆ ಇಜಿಕೊಟ್ಟು ಮಿತಿ ಇಜಿಕೊಟ್ಟು ಮಾನಂ. ಮಿತಿ ಅಂದ್ರೆ ಮಿತೇಹೆ ಅನ್ನೋ ಅರ್ಥ ಮಿತಿ. ಕೇಳ್ಕೊಂಡು ಸುಮ್ಮನೆ ಕ್ವಶನ್ ಮಾರ್ಕ್ ಹಂಗೆ ಇಟ್ಕೊಳ್ಬೇಡ. ಮಿತೇ ಇಸ್ ಈಕ್ವಲ್ ಟು ಮಿತಿ, ಮಿತಿ ಇಸ್ ಈಕ್ವಲ್ ಟು ಮಾನಂ, ಮಾನಂ ಇಸ್ ಈಕ್ವಲ್ ಟು ಅಳಿಯುವ. ಈ ಅಳಿಯುವುದು ಅನ್ನುವ ಅರ್ಥದ ಮೇಲೆ ಪ್ರಮಾಣ ಅನ್ನೋ ಶಬ್ದ ಮಿತೇಹ ಅರ್ಥ ಪ್ರಮಾಣ. ಪ್ರಮಾಕರಣಂ ಪ್ರಮಾಣ ಅಳತೆಯನ್ನ ಮಾಡುತ್ತದೆ ಅದರಲ್ಲಿ ಪ್ರಮಾಣ. ಏನು ಇದು? ಕೆಂಪು ಬಟ್ಟೆ. ಇದು ಕೆಂಪು ಬಟ್ಟೆ ಅಂತ ಯಾರು ಅಳತೆ ಮಾಡಿದ್ರು? ಅದರಲ್ಲಿ ಕಣ್ಣು ಪ್ರಮಾಣ ಗೊತ್ತಾಯ್ತಲ್ಲ. ಇದು ಸ್ವಾಮೀಜಿಯ ಶಬ್ದಗಳು ಯಾರು ಅಳತೆ ಮಾಡಿದ್ರು? ಲಾಜಿಕಲಿ ದಿ ಕ್ಯಾಲ್ಕುಲೇಟ್ ಇದು ಇಂಥ ಧ್ವನಿ ಅಲ್ಲ, ಇದು ಇಂಥ ಧ್ವನಿ ಅಲ್ಲ, ಇದು ಇಂಥ ಧ್ವನಿ ಅಲ್ಲ, ನೇತಿ ನೇತಿ ನೇತಿ ಓ ಇದು ನಮ್ಮ ಸ್ವಾಮೀಜಿ ಧ್ವನಿ. ಏನು ಪ್ರಯೋಗ ಆಗ್ತದ? ಏನು ಪ್ರಯೋಗ ಆಗ್ತದೆ? ಶ್ರವಣೆ ಅದು ಅಳೀತದೆ. ಹಾಗೆಯೇ ಇದು ಸ್ವಲ್ಪ ಇದ್ದ ನನ್ನ ಪ್ರಾಜ್ಞ ನೀವು ಗಾಡಿ ನಿದ್ರ ಅಂತ ಅನ್ಕೊಂಡಿರಷ್ಟೇ ಆಗ ಅಳೀತಾನೆ, ಅಳತೆ ಮಾಡ್ತಾನೆ. ಅದು ಮಿತೇ ಮಿತಿ ಮಾನಂ ಒಂದು ವಿವರಿಸ್ತಾರೆ. ಮೀಯತೆ ಇವಹಿ ಮೀಯತೆ ಇವಹಿ ವಿಶ್ವ ತೈಜಸೌ ವಿಶ್ವ ತೈಜಸೌ ಆಜ್ಞೇನ ಆಜ್ಞೇನ ಪ್ರಳಯತ್ವ ಉತ್ಪತ್ತ್ಯಃ ಪ್ರಳಯತ್ವ ಉತ್ಪತ್ತ್ಯಃ ಪ್ರವೇಶ ನಿರ್ಗಮಾಭ್ಯಾಂ ಪ್ರವೇಶ ನಿರ್ಗಮಾಭ್ಯಾಂ ಪ್ರಸ್ಥೇನೇವ ಪ್ರಸ್ಥೇನೇವ ಯಮಾಃ ಯಮಾಃ ಮೀಯತೆ ಇವಹಿ ವಿಶ್ವ ತೈಜಸೌ ಪ್ರಾಜ್ಞೇನ ಪ್ರಾಜ್ಞೇನ ವಿಶ್ವತೈತಸೌ ಮೀಯೇತೆ ಅಳತೆಯನ್ನ ಮಾಡುತ್ತಾನೆ. ಯಾರ ಅಳತೆಯನ್ನು ಮಾಡುತ್ತಾನೆ? ವಿಶ್ವ ತೈತಸರು ಅಳತೆಯನ್ನು ಮಾಡುತ್ತಾನೆ. ಯಾರು ಮಾಡುತ್ತಾರೆ? ಪ್ರಾಜ್ಞಾನ ಮಾಡುತ್ತಾನೆ. ಹೇಗೆ ಮಾಡುತ್ತಾನೆ? ಹೇಗೆ ಮಾಡುತ್ತಾನೆ? ಪ್ರಾಜ್ಞೇನ ಮಾಡ್ತಾನೆ. ಏನನ್ನ ಮಾಡ್ತಾನೆ? ಪ್ರಳಯ ಉತ್ಪತ್ತಿಯೋ ಪ್ರಳಯದಲ್ಲಿ ಉತ್ಪತ್ತಿಗಳಲ್ಲಿ ಇವನು ಹೇಗೆ ಪ್ರವೇಶ ಆಗ್ತಾನೆ? ಅಲ್ಲಿಂದ ಹೇಗೆ ಹೊರಗೆ ಬರ್ತಾನೆ? ಇನ್ನೇ ಎಚ್ಚರವಿದ್ದಲ್ಲ, ಇನ್ನೇ ಎಚ್ಚರವಿದ್ದವನು ಇವನು ತೈಜಸ್ಸನಾಗಿ ಹೇಗೆ ಹೊರಗೆ ಪ್ರವೇಶ ಆಗ? ಈಗ ನಿದ್ರಸ್ತನಾಗ್ತಾನಲ್ವ, ಈಗ ಹೊರಗೆ ಎಚ್ಚರಿಂಗ್ ಆಗ್ತಾನೆ. ಇದನ್ನ ಅಳತೆ ಮಾಡೋರು ಯಾರು? ಪ್ರಾಜ್ಞ ಅಳತೆ ಮಾಡ್ತಾನೆ. ಸುಮ್ ಸುಮ್ಮನೆ ಒಳಗೆ ಯಾರು ಹೋಗುವುದಿಲ್ಲ. ಪ್ರಾರಂಭದ ನಿದ್ರೆ ಒಳಗೆ ಹೋಗುವ ಪ್ರಾರಂಭದ ಹಂತ ಹೇಗಿರ್ತದೆ ಗೊತ್ತಾ? ಅಪ್ಪ ಸಾಕುಡಪ್ಪ, ಇವತ್ತು ತಿಂದು ಸಾಕಾಯಿತು, ಓಕೆ ಸೆಕೆಂಡ್ ಸ್ಟೇಜ್ ಏನದು ಥರ್ಡ್ ಸ್ಟೇಜ್ ಕ್ಲೋಸ್ ಯುವರ್ ಐಸ್ ಎಲ್ಲ ಕ್ಲೋಸ್ ಯುವರ್ ಇಂದ್ರಿಯ ಎಲ್ಲ ಆಮೇಲೆ ನಾವು ಟ್ರಾಂತ ಇದನ್ನ ಅಳತೆ ಮಾಡೋದು ಯಾರು? ಆ ನಂತರ ಆಡಿದ್ರೆ ಹೋದ್ಮೇಲೆ ಒಂದೊಂದೇ ವಾಸನೆಗಳು ಏನಾಗ್ತವೆ? ನಾಳೆ ಕೃಷ್ಣ ಸ್ವಾಮಿ ಹೇ ಕಮಾನ್, ಹೂ ಈಸ್ ಮೇಕಿಂಗ್ ಯು? ಯಾರು ಯೋಚನೆ ಮಾಡಿಕೊಳ್ತಾರೆ? ಪ್ರಜ್ಞ ಅವನೇ ಒಳಗೆ ಬರುವವರನ್ನು ನೋಡ್ತಾನೆ, ಹೊರಬರುವವರನ್ನು ನೋಡ್ತಾನೆ. ಅದಕ್ಕೆ ಹೇಳ್ತಾರೆ ಎರಡು ಶಬ್ದ ಹಾಕಿದ ನೋಡಿ, ಪ್ರವೇಶ ನಿರ್ಗಮನ ಪ್ರವೇಶ ನಿರ್ಗಮಾಭ್ಯಾಮ್ ಪ್ರಷ್ಠೇನೇವ ಯವಾಹ. ಈ ಪ್ರಕಾರವಾಗಿ ಅಳತೆಯನ್ನ ಮಾಡುವಂತವನು ತಥಾ ತಥಾ ಓಂಕಾರ ಸಮಾಪ್ತೌ ಓಂಕಾರ ಸಮಾಪ್ತೌ ಪುನಃ ಪುನಃ ಪ್ರಯೋಗೇ ಚ ಪ್ರಯೋಗೇ ಚ ಪ್ರವಿಶ್ಯ ಪ್ರವಿಶ್ಯ ನಿರ್ಗಚ್ಛತ ಇವ ನಿರ್ಗಚ್ಛತ ಇವ ಅಕಾ ಅಕಾರ ಉಕಾರೌ ಅಕಾರ ಉಕಾರೌ ಮಕಾರೇ ಮಕಾರೇ ಅಕಾರ ಉಕಾರದಲ್ಲಿ ಉಕಾರವು ಮಕಾರದಲ್ಲಿ ಮಕಾರವು ನಂತರ ಮತ್ತು ಪುನಃ ಮತ್ತು ಅಕಾರದಲ್ಲಿ ಈ ಪ್ರಕಾರವಾಗಿ ಹೋಗೋದು ಬರೋದು ಏನು ನಡೀತಾ ಇದೆಯೋ ಪ್ರವಿಷ್ಯ ನಿರ್ಗಚ್ಚತ ಪ್ರವಿಷ್ಯ ನಿರ್ಗಚ್ಚತ ಇವುಗಳನ್ನು ಅಳತೆ ಮಾಡುವನು ಯಾರು? ಇವನು ಇವನು ಮಕಾರ. ಇವನು ಅಳತೆ ಮಾಡ್ತಾನೆ ಪ್ರಾಜ್ಞ. ಆದ್ದರಿಂದ ಅಪಿತೇರ್ವಾ ಮುಂದಿನ ಭಾಷ್ಯ ಅಕಾರ ಉಕಾರದ ಮೂಲಕವಾಗಿ ಮಕಾರದಲ್ಲಿ ತುಂಬಿಕೊಂಡಿದ್ದಾನೆ. ಅವನು ತುಂಬಿಕೊಂಡಾನೋ ಇಲ್ಲೋ ಅಂತ ಇವ ಏನ್ ಮಾಡ್ತಾನೆ? ಆದ್ರೂ ಆಗಿದೆ ಮತ್ತೇನಾಗ್ತಾನೆ? ಈಗ ಮತ್ತೆ ಹೊರ ಹೋಗ್ತಾನೆ. ಹೋದ್ನೋ ಇಲ್ಲೋ ಚಿತ್ರಗುಪ್ತ ಇದ್ದಂಗೆ. ಚಿತ್ರಗುಪ್ತ ಅದೇ ಹೆಸರು ನಿಮ್ಗೆ ಗೊತ್ತಿರ್ಲಿ, ಬಹಳ ಚಂದದ ಗುಪ್ತವಾಗಿ ಚಿತ್ರವನ್ನು ಹಿಡಿಯೋನು ಯಾರು? ಅವನು ನಿಮ್ಗೆ ಗೊತ್ತಾಗಿಲ್ಲ ಹಾಗೆ ನೀವೆಲ್ಲ ಕರ್ಮಗಳು ಚಿತ್ರ ಪಟ್ ಪಟ್ ಮಾಡಿ ಮತ್ತೆ ರಿಲೀಸ್ ಇಮಿಡಿಯೇಟ್ಲಿ. ಇವತ್ತು ನಮ್ಮ ಶ್ರೀನಿವಾಸ ಹೇಳ್ತಿದ್ರು ಮೋದಿ ಆಫೀಸ್ ಹೆಂಗೆ ವರ್ಕ್ ಆಗ್ತದ, ಹಾಟ್ ಲೈನ್ ಮೇಲೆ ವರ್ಕ್ ಆಗ್ತದೆ. ಹಂಗೆ ಇವ್ ಚಿತ್ರ ಹೊಡೆದಂಗೆ ಹೊಡೆದಂಗೆ ಹೊಡೆದ್ ಹೊಡೆದಂಗೆ ಇಮಿಡಿಯೇಟ್ಲಿ ಎಲ್ಲಿ ಹೋಗ್ತದೆ, ಎಮ್ ಎಲ್ ಹೋಗ್ಬಿಡ್ತದೆ ಅದು. ಎಮ ಇಮಿಡಿಯೇಟ್ಲಿ ಆ ಕ್ಷಣವೇ ಅಳತೆ ಮಾಡ್ಬಿಡ್ತಾನೆ, ಇದು ಪಾಪ ಇದು ಪುಣ್ಯ ಇದು ಪಾತಾರ್ಯ ಪುಣ್ಯ. ಅದು ಇಂತಿಷ್ಟು ಸ್ಟೇಜ್ ಪಾಪ ಸಾಕ್ತಂದ್ರೆ ಕೂಡ ಇಂಥ ನಾಲ್ಕಕ್ಕೆ ಹೋಗುತ್ತೆ. ಮತ್ತೊಂದು ಸ್ಟೇಜ್ ದಾಕ್ತಂತ ನಾವು ಇಂಥ ಎಣ್ಣೆ ಒಳಗೆ ಕರಿಬೇಕು. ಇಮಿಡಿಯೇಟ್ಲಿ ಆಡಿಟ್ ಆ ಕ್ಷಣವೇ ಆಗೋಗ್ಬಿಡ್ತದೆ, ಏನಾಗ್ತೀನಿ ಏನಿಲ್ಲ. ಹೀಗಾಗಿ ಚಿತ್ರಗುಪ್ತ ಸಿಕ್ಕಾಕೊಟ್ಟು ನಾನು ಆದೇಶ ಹೋಗಿದ್ದೇನು, ನೀನು ಅದು ಮಾಡಿದ್ದೇ ಇದು ಹಂಗೆ ಮಾಡಿದ್ದೀನಿ ಯಾರು ಮಾಡುತ್ತಿದ್ದೀನಿ ಅವಂತ ನಾನೇನು ಮಾಡಲಿ, ನನ್ನ ನನಗೆ ನನಗೆ ಅನಿಸ್ತು ನಾನು ಹಂಗೆ ಮಾಡಿದೆ. ಆಡಿದ್ ಮಾಡಿದೆ, ಮುಟ್ಟದ್ ಮುಟ್ಬಿಡಿದೆ ಬೆಂಕಿನ ಹಿಂಗೆ ಸುಟ್ಟೆ ಸುಟ್ಟ ಅದು ಯಾಕೆ ಬೇಡ ಇತ್ತು ಆ ಮುಟ್ಬಿಟ್ಟೆ ಏನಿಲ್ಲ ನಡಿ ಹೋಗು ಬೋಂಡ. ಇದಿಷ್ಟು ನೋಡಿ ಸಾಕ್ಷಿ ಮಾಡಿದ್ದಾನೆ ಪ್ರಜ್ಞೆ ಹೌದು. ಅಪೀತಿ ಇರುವಾ ಪ್ರೀತಿಯ ಆಪ್ಯ ಪ್ರೀತಿ ಭಾವ ಒಳಗೆ ತಿಳ್ಕೊಂಡ್ಬಿಡ್ತಾನೆ. ಈಗೇನಾಗ್ತದೆ, ಓಂಕಾರ ಉಚ್ಚಾರಣೆ ಅಂತ್ಯ ಅಕ್ಷರೇ ಯೋಚಿಸ್ತಾರೆ ಏಕೀಭೂತ ಕಥಂ. ಓಂಕಾರ ಉಚ್ಚಾರಣೆ ಅಂತ್ಯ ಅಕ್ಷರೇ ಅಕ್ಷರೇ ಏಕೀಭೂತವು ಇವ ಏಕೀಭೂತವು ಇವ ಅಕಾರ ಅಕಾರೌ ಅಕಾರೌ ತಥಾ ವಿಶ್ವ ತೇಜಸೌ ವಿಶ್ವ ತೇಜಸೌ ಶುದ್ಧ ಕಾಲೇ ಶುದ್ಧ ಕಾಲೇ ರಾಜ್ಞೇ ರಾಜ್ಞೇ ಅತಃ ವಾ ಸಾಮಾನ್ಯಾತ್ ಸಾಮಾನ್ಯಾತ್ ಏಕತ್ವಂ ಏಕತ್ವಂ ರಾಜ್ಞ ಮಕಾರಯೋ ರಾಜ್ಞ ಮಕಾರಯೋ ಪ್ರಾಜ್ಞ ಮತ್ತು ಮಕಾರ ಇವರಲ್ಲಿ ಏಕತ್ವ ಇದೆ. ಹಾಗೆ ಏಕತ್ವ ಇಲ್ಲಿ ವಿಶ್ವನು ಹೋಗಿ ತೇಜಸ್ಸನಾಗಿ ಪ್ರಾಜ್ಞನಾಗಿರ್ತಾನೆ, ಪ್ರವೇಶ ಆಗುತ್ತಾನೆ. ಅದೇ ಅಕಾರವು ಉಕಾರ ಪರಿವರ್ತನೆ ಆಗಿ ಅಕಾರವು ಉಕಾರದಲ್ಲಿ ಪ್ರವೇಶವಾಗಿ ಅದು ಮಕಾರದಲ್ಲಿ ಮುಕ್ತಾಯವಾಗ್ತದೆ. ಅಲ್ಲೇನಾಗ್ತದೆ, ವಿಶ್ವನು ತೇಜಸ್ಸನಾಗಿ ಪರಿವರ್ತನಾಗಿ ಅವನು ಪ್ರಾಜ್ಞೆ. ಆದ್ದರಿಂದ ಆ ಪ್ರಾಜ್ಞ ಮತ್ತು ಮಕಾರ ಇವರಿಬ್ಬರಲ್ಲಿ ಸಾಮಾನ್ಯ ಇದೆ. ಅದು ತಥಾ ವಿಶ್ವ ತೇಜಸ್ಸು ಓಂಕಾರ ಉಚ್ಚಾರಣೆ ಅಂತ್ಯ ಅಕ್ಷರ ಏಕೀಭೂತವು ಇವ ಅಕಾರ ಉಕಾರ ಇವೆರಡು ಏನಾದ್ರು ಅಕಾರ ಉಕಾರ ಅಂತ್ಯ ಅಕ್ಷರೇ ಕೊನೆಯ ಅಕ್ಷರದಲ್ಲಿ ಮಜ್ಜರ್ತವೆ. ಈ ಕೊನೆಯ ಅಕ್ಷರ ಯಾವುದು ಮಕಾರ. ಅದೇ ರೀತಿ ವಿಶ್ವ ತೇಜಸ್ಸು ಸುಷುಪ್ತಾರೆ ಪ್ರಾಜ್ಞೆ ಪ್ರಾಜ್ಞನಾದಂತಹ ಸುಷುಪ್ತ ಕಾಲದೊಳಗೆ ಅವೆರಡು ಏನಾಗ್ತವೆ ಮರ್ಜೆ ಆಗ್ತವೆ ಹೌದಾ. ಅತಃ ವಾ ಸಾಮಾನ್ಯ ಆದ್ರೆ ಏಕತ್ವ ಪ್ರಾಜ್ಞೆ ಮಕಾರ ಯೋಗೋ. ಆದ್ದರಿಂದ ನಮ್ಗೆ ಸಾಮಾನ್ಯ ಸಿಕ್ತು ಯಾರಲ್ಲಿ, ಪ್ರಾಜ್ಞ ಮತ್ತು ಮಕಾರದಲ್ಲಿ ಸಾಮಾನ್ಯ ಸಿಕ್ತು. ವಿದ್ವತ್ ಫಲಂ ಆಹ ಯಾರಿಂದ ತಿಳಿಯುತ್ತಾರೆ ಅವರಿಗೆ ಫಲ ಏನು. ಮಿನೋತಿ ಹವೈ ಜಗದ್ಯಾತಾತ್ಮ್ಯಂ ಜಾನಾತಿ ಇತ್ಯರ್ಥಃ ಜಾನಾತಿ ಇತ್ಯರ್ಥಃ ಈ ಜಗತ್ತಿನ ಸತ್ಯತ ಏನು ಅಂತ ತಿಳ್ಕೊತಾನಂತವನು. ಮತ್ತೆ ಸರ್ವಂ ಮಿನೋತಿ ಎಲ್ಲವನ್ನು ಅಳಿತಾನೆ. ಇವ್ರು ಬರಿಗಾಲ ಇಟ್ಟು ಬಂದ್ರು, ಹೆಂಗ್ ಬರಿಗಾಲ ಇಟ್ಟು ಬಂದ್ರು, ಏನ್ ಫಲ ಸಿಗ್ತದೆ, ಇವ್ರ ಕಣ್ಣಿಂಗ್ ಏನ್ ಫಲ ಸಿಗ್ತದೆ, ಇವ್ರ ಮೂಗ ಹಿಂಗ್ ಅದ, ಈ ಮೂಗಿನ ಭಾರಿ ಸಾಮಾನ್ಯ ಅಂತ ತಿಳ್ಕೊಬಾರ್ದು. ಬಹಳ ವಿಶೇಷವಾದ ಮೂಗು ಮೂಗು ಅವನ ವ್ಯಕ್ತಿತ್ವನ ನಿರ್ಧಾರ ಮಾಡ್ಕೋತೆ. ರವೀಂದ್ರನಾಥ್ ಟ್ಯಾಗೋರ್, ಮಹಾತ್ಮ ಗಾಂಧಿ ನೋಡು ಮೂಗೆಲ್ಲ ಹಂಗೆ ಹಂಗೆ ಯಾರ ಅವರ ವಿಶೇಷ ಪುರುಷ ಚಿನ್ಮಯಾನಂದ ಮೈಂಡ್ರಿ. ಈ ಉದ್ದ ಮೂಗಿನವರು ದೀರ್ಘದ ದೀರ್ಘವಾದದ್ದನ್ನು ಸಾಧಿಸ್ತಾರೆ. ನಮ್ಮ ನಿಮಗೆ ಶಾರ್ಟ್ ಸಾಧನೆ ಮಾಡಿ ಕಟ್ ಅಂತ ಹೋಗೋರಲ್ಲ. ಈವನ್ ಶಾರ್ಟೆಸ್ಟ್ ಜೀವಮಾನದಲ್ಲಿ ಲಾಂಗೆಸ್ಟ್ ಸಾಧನೆಯನ್ನ ಮಾಡ್ತಾರೆ ಶಂಕರಾಚಾರ್ಯ. ಅವ್ರ ಮಗು ಬರಿ ಮುಂದಿತ್ತು, ಇನ್ನೇನ್ ಬರ್ತು ನೀವು ಮಾಡ್ಬೇಕಾಗಿಲ್ಲ, 5 ವರ್ಷ 6 ವರ್ಷ ಇದ್ದಾಗ ಅಂದ್ರೆ ಹಿಂಗೆ ಮಾಡ್ಕೊತೀವಿ. ಹುಡ್ತಾನೆ ಇದ್ದಪ್ಪ ನಾನು ಅಲ್ಲ ನೀವು ನೆಕ್ಸ್ಟ್ ಕಂಡೆ ಕಂಡೆ ನೀವು ಅಳತೆ ಮಾಡೋದು ಶಾರ್ಟ್ ಮೂವ್ಮೆಂಟ್ ಡೇಂಜರ್ಸ್. ಬಣ್ಣ ಮಂಡಿಕಾಯಿ ಬಾರಿ ಕುತ್ತಿ ಬಾರಿ ಕುತ್ತಿ ಒಂದು ಶಾಸ್ತ್ರ ಇದೆ, ಆ ಶಾಸ್ತ್ರ ಹೆಸರು ಲಕ್ಷಣ ಶಾಸ್ತ್ರ ಅಂತ ಶಾಸ್ತ್ರ ಇದೆ. ಲಕ್ಷಣ ಶಾಸ್ತ್ರ, ಕಣ್ಣು ಹೆಂಗಿದ್ರೆ ಹೆಂಗಿದೆ, ಕಿವಿ ಹೆಂಗಿದ್ರೆ ಹೆಂಗೆ, ಮೂಗು ಹೆಂಗಿದ್ರೆ ಹೆಂಗೆ, ಹಲ್ಲು ಹೆಂಗಿದ್ರೆ ಹಂಗೆ, ತುಟಿ ಹೆಂಗಿದ್ರೆ ಹೆಂಗೆ, ಮುಖ ಕಂಡಿದ್ರೆ ಹೆಂಗೆ, ಸ್ಕ್ವೇರ್ ಮುಖ ಇದ್ರೆ ಹೆಂಗೆ, ರಾಮ್ ಮುಖ ಇದ್ರೆ ಹೆಂಗೆ, ಹಣೆ ವಿಶಾಲವಾಗಿದ್ರೆ ಹೆಂಗೆ, ಅಗಲ ಇದ್ರೆ ಹೆಂಗೆ. ನನ್ನ ತಾಯಿ ಕಡೆಯಿಂದ ಬಂದಂಥ ವಿದ್ಯೆ ಅದು ಪ್ರಾಪ್ತವಾಗಿತ್ತು. ಅಕಸ್ಮಾತ್ ಬಿಟ್ಟದ್ದು ಅವರು ಕುದುರೆ ಹೇಳ್ತೀನಿ ನೋಡ ನೋಡೋರು ಹೆಂಗ್ ಬಂದಿದ್ದೆ ನೋಡೋದು ಅರೆ ಈಗ ಮುಟ್ಟೇನಾ ಡೆಫಿನೆಟ್ಲಿ ಜಗಳ ತಗೊಂಡು. ನಾನಂದ್ರೆ ಅವ್ರ ಮೊದಲು ಜಗಳ ತಂದು ಗೊತ್ತಿತ್ತು ಅದಕ್ಕೆ ನೀನು ಹೇಳ್ತೀನಿ ಇಲ್ಲ ಅವ್ರು ಯಾರು ನನಗೆ ಗೊತ್ತಿಲ್ಲ, ಅವ್ರು ಯಾರು ಬರ್ಲಿಕ್ಕೆ ಗೊತ್ತಿಲ್ಲ, ಅವ್ರು ಇಲ್ಲೇ ಬರ್ತಾ ಇದ್ದಾರೆ ಜಗಳ ತಗೊಂಡು. ಆ ಬಂದು ಆ ಹೆಣ್ಮಗಳು ಜಗಳನ್ನು ತೆಗ್ದಿಟ್ಟು ಹೋಗಿದ್ದೆ. ನಾನು ನಿನಗೆ ಹಾಗೆ ಗೊತ್ತಾಗ್ತದೆ ಅದು ನಡಿಗೆ ಮೇಲೆ ಗೊತ್ತಾಗ್ತದೆ. ಆನೆಯ ಹೆಜ್ಜೆಯನ್ನ ಆನೆಯ ನಡಿಗೆ ಮೇಲೆ ಗುರುತಿಸ್ಬೇಕು, ಸಿಂಹದ ಹೆಜ್ಜೆಯನ್ನ ಸಿಂಹದ ಯೋ ಆ ಶಾಸ್ತ್ರ ನಾನೇ ಹಾಕಿ ನೀವೇನ್ ಮಾಡ್ತೀರಂದ್ರೆ ಇದನ್ ಸರ್ವಮಿ ದಿಸ್ ಫಲೋ ಹೂ ಹ್ಯಾಸ್ ರಿಯಲೈಸ್ಡ್ ಪ್ರಾಜ್ಞಾ. ಈ ಪ್ರಾಜ್ಞೆಯನ್ನು ಯಾವನು ತಿಳಿದಿದ್ದಾನೋ ಇವನು ಇವನ್ ಏನ್ ಮಾಡ್ತಾನೆ, ಸರ್ವಂ ಇದಂ ಸರ್ವಂ ವಿನೋತಿ ಇದಂ ಜಗತ್, ಜಗತ್ ಸರ್ವಂ ವಿನೋತಿ ಜಗತ್ತನ್ನು ಅಳಿತಂದ್ರು ಇವನು. ಹೆಂಗ್ ಸಾಧ್ಯ ಅಂತಂದ್ರೆ ಹೇಳ್ತಾರೆ, ಜಗತ್ ಯಥಾಜ್ಞನ್ ಜಾನಾತಿ. ಈ ಸೃಷ್ಟಿಯ ತತ್ವ ಇದನ್ನು ತಿಳಿದಿದ್ದರಿಂದಾಗಿ ಯಾರು ಏ ನೀನ್ ತಿಳಿದದಂತಲ್ಲ ನಾನು ಉತ್ತರ ಕೊಡ್ಲಿಕ್ಕೆ ಅವನು ನಿಮ್ ಕೈ ಸಿಕ್ಕಿರ್ತಾನೆ. ಅದಕ್ಕೆ ಸುಪ್ತವಾಗಿದ್ದುಕೊಂಡು ಎಲ್ಲವನ್ನೂ ತಿಳಿದಿರ್ತಾನೆ, ಸುಪ್ತವಾಗಿರ್ತಾನೆ. ಹೊರಗೆ ಹೋಗುವಾಗ ಅಳತೆ ಮಾಡ್ತಾನೆ, ಯಾವ ಪ್ರವೃತ್ತಿ ಹೋಗ್ತಾನೆ, ಯಾವ ಯಾವ ಉದ್ದೇಶದಿಂದ ಹೋಗ್ತಾನೆ, ಯಾವ್ಯಾವ ಅಟ್ಯಾಚ್ಮೆಂಟ್ಗಳಿಂದ ಹೋಗ್ತಾನೆ, ಎಷ್ಟು ಇಂಟೆನ್ಸಿವ್ ಆಗಿ ಹೋಗ್ತಾನೆ, ಅದೆಲ್ಲ ಅಳಿತಾನೆ. ಇವನು ತಾನೇ ತನ್ನನ್ನ ತಾನೇ ಅಳ್ಕೊತಾನೆ ತಾನು ಹೋಗುವುದನ್ನ. ಅಷ್ಟು ಸೂಕ್ಷ್ಮ ಪ್ರಾಜ್ಞೆ. ಅದಕ್ಕೆ ಹೇಳ್ತಾರೆ ಇವನು ಜಗತ್ ಕಾರಣಾತ್ಮ ಚೌಕವತಿ ಇತ್ಯರ್ಥ, ಜಗತ್ತಿಗೆ ಕಾರಣನೂ ಆಗ್ತಾನೆ, ಜಗತ್ತಿಗೆ ಕಾರಣ. ನೋಡಿ ಇವತ್ತು ಬೆಳಿಗ್ಗೆ ಇಡೀ ದಿವಸದ ಭವಿಷ್ಯ ಯಾಕೆ ಇರೋದನ್ನ ಎಚ್ಚರ ಆದ್ರೂ ಕೈಯಾಗದೆ ಅಂತ ಹೇಳಿ ಯಾರ ಕೈಯಾಗದೆ ಎಚ್ಚರ ಎಚ್ಚರ ಆದವ್ ಯಾರು ಮುಂಚೆ ಮುಂಚೆ ಪ್ರಾರ್ಥನಾಗಿದ್ದವನೇ ಈಗ ಎಚ್ಚರ ಆಗಿದ್ದಾನೆ. ಎಚ್ಚರಾವಸ್ಥೆಯ ಇವನ ಎಲ್ಲ ಕರ್ತೂರಿಕೆಗಳು, ಇವನ ಕರ್ಮ ಕ್ರಿಯಾ ವ್ಯವಹಾರಗಳು ಪೊಟೆನ್ಶಿಯಲ್ ಯಾರ ಹತ್ರ ಇದ್ದು ಪ್ರಾಜ್ಞೆ ಪ್ರಾಜ್ಞ ಅವುಗಳನ್ನು ಅಳಿತಾನೆ. ಅಸಾಮಾನ್ಯವಂತ ವ್ಯಕ್ತಿ ನಾವು ಏನೋ ಅಂದ್ಕೊಂಡಿದ್ವಲ್ಲ ವಿಶ್ವ ತೇಜಸ್ ಇಂಪಾರ್ಟೆಂಟು ಪ್ರಾಜ್ಞೆ ಮೀನಿಂಗ್ಸ್ ಅವನೇ ಇಂಪಾರ್ಟೆಂಟ್. ಏನಂದ್ರೆ ಎಲ್ಲ ಗೊತ್ತವರಿಗೆ ತಾನ ಯಾರು ಗೊತ್ತಿಲ್ಲ. ಹಿಂಗಾಗಿ ವೆರಿ ವೆರಿ ಡಿಸಪಾಯಿಂಟಿಂಗ್. ಜಗತ್ಕಾರಣ ಆತ್ಮ ಭವತಿ ಇತ್ಯರ್ಥ. ಅತ್ರ ಅವಾಂತರ ಫಲವಚನಂ ಪ್ರಧಾನ ಸಾಧನ ಸ್ತುತ್ಯರ್ಥಂ. ಎಲ್ಲ ಏನು ಅರ್ಥಗಳನ್ನ ಸ್ತುತ್ಯರ್ಥವಾಗಿ ಹೇಳಿದ್ದಾರೆ. ಅವಾಂತರ ಫಲ, ಅವಾಂತರ ಫಲ ಅಂದ್ರೆ ಕಣ್ಣಿಗೆ ಕಾಣುವುದಿಲ್ಲ ಅದೃಷ್ಟವಾದ ಫಲಗಳು ಆ ಮಾತನ್ನು ಹೇಳಿದ್ದಾರೋ ಇದು ಪ್ರಧಾನ ಸಾಧನ ಸ್ತುತ್ಯರ್ಥ. ಮೋಕ್ಷ ಅಥವಾ ಮುಕ್ತಿ ಅಥವಾ ಆತ್ಮಜ್ಞಾನ ಅನ್ನೋ ಸಾಧನೆಯನ್ನ ಸಾಧನೆಯ ಮಹತ್ವವನ್ನು ತಿಳಿಸಲಿಕ್ಕಾಗಿ ಈ ಪ್ರಕಾರವಾದ ಸ್ತುತಿಯನ್ನು ಭಗವತ್ಪಾದರು ಈ ಮಾತನ್ನು ಹೇಳಿ ಈ ಭಾಷ್ಯವನ್ನು ಮುಗಿಸಿದ್ದಾರೆ. ಈ ಮೂಲಕವಾಗಿ ನಾವು ಕಾರಿಕೆಯ 11ನೇ ಶ್ಲೋಕವನ್ನು ಉಪನಿಷತ್ತಿನ 11ನೇ ಶ್ಲೋಕವನ್ನು ಪೂರೈಸಿದ್ದೀವಿ. ಈಗ ಕಾರಿಕೆಯ 18 ಶ್ಲೋಕವನ್ನು ಪೂರೈಸಿದ್ದೀವಿ. ಮನಗೊಂದದ ವಿದ್ಯಾರ್ಥಿಗಳಿಗೆ ನೆನಪಿಟ್ಕೊಳ್ಳಿಕ್ಕಾಗಿ ಮಾತನಾಡ್ತಾ ಇದ್ದೀನಿ. ಏನು 19ನೇ ಕಾರಿಕೆ 19ನೇ ಶ್ಲೋಕ ಬಾಕಿ ಉಳಿದರೆ ಉಪನಿಷತ್ತಿನ 12ನೇ ಶ್ಲೋಕ ಬಾಕಿ ಇದೆ. ಹೌದಲ್ಲ? ಆ ಮೂಲಕವಾಗಿ ಕಾರಿಕೆಯನ್ನು ಮುಂದುವರಿಸಲು ಮುಂದೆ ವೈತರ್ಕಗಳನ್ನು ಬರ್ತದೆ. ಆಕ್ಚುಲಿ ನಾನು ರೆಡಿಯಾಗಿ ಬಂದದ್ದು ಆಗಮ ಪ್ರಕರಣ ಪೂರ್ತಿ ಮುಗಿಸಬೇಕು ಅಂತ ರೆಡಿಯಾಗಿ ಬಂದಿದ್ದೆ. ನಾನು ಕಾರಿಕೆ ಪೂರ್ತಿ ಮುಗಿಸ್ತೇನೆ ಎಂದು ಬಂದಿರ್ತಲ್ವ ಆಗಮ ಪ್ರಕರಣ ಬರ್ತದೆ ಲಾಸ್ಟ್ ಬಂದು ಅಷ್ಟೇ ಸೊಕ್ಕೆ ಏನು ಮಾಡಬೇಕಾಗ್ತದೆ. ವೈದ್ಯತೆ ಪ್ರಕರಣ ಇದೆ, ವೈದ್ಯತೆ ಸೊ ಮನುಗುಂದದ ಅಧ್ಯಯನದಲ್ಲಿ ಮುಂದುವರಿಸುತ್ತದೆ. ಈಗ ನಾವು ಇನ್ನು ಬರೀ ಅದು ಇನ್ನೊಂದು ಕೆಲಸ ಇಲ್ಲ ಕಾರ್ಯಕ್ರಮ ಹೌದಲ್ಲ. ಏನು ಮನುಗುಂದಿಗೆ ಟೆಕ್ಸ್ಟ್ ಮಾಡಿದ್ರು ಮಾಡಿದ್ದೇನೆ ನಾನು ಲಾಸ್ಟ್ ಕ್ಲಾಸ್ ನಾವು ಪ್ರಸಾದ ಕೊಡಿಕಿತ್ತು ಎಲ್ಲರಿಗೂ ನಿಮ್ದು ಬರೇ ತಿನ್ನಲಿ ನಾಲ್ಕು ಚಂದ ಒಂದು ಚಂದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ ಜಯ.